ಡೈಮಂಡ್ ಚಾಲಿ ಹುಡಿಸ್ತಾರೆ ಕೇ ಬಿದ್ರಿ, ಆ ಟೈಪ್ ಹೊಲಕ್ ಹೊಲ ಸುತ್ತ ಬದ್ವಿ ಈಗ್ರಿ, ಸೋಲಾರ್ ವಿತ್ ಡೈಮಂಡ್ ಜಾಲಿ ಎರಡೂ ಮಾಡ್ಸೀನಿ ಸರ್. ಅಂದ್ರ ಮನುಷ್ಯ ಇಲ್ದ್ರಿ ನನ್ನ ತೋಟ ನಡಿಬೇಕು. ಈ ಕಾಲದಾಗ 2 ಲಕ್ಷ 1.5 ಲಕ್ಷ ಕೊಟ್ಟರು ಆಳ ಸಿಗಂಗಿಲ್ರಿ, ಆ ಆಳಿನ ರೊಕ್ಕನೇ ಅದಕ್ಕೆ ಹೋಗಲಕ್ಕ ಒಂದೇ ವರ್ಷನಾಗ ಮರುಪಾವತಿ ಆಗ್ತದೆ ಅಂತ ಹೇಳಿ ಮಾಡಿ ನೋಡಿ. ಅದು ಒಂದು 5 ಫೀಟ್ ಹೈಟ್ ಹೊಡಿಸೀನಿ ಸರ್, 5 ಫೀಟ್ ಹೈಟ್ ಆಗಿದ್ರಿ. ಅದರೊಳಗೆ ವನ್ಯಜೀವಿಗಳು ಯಾವ ಹೋಗಂಗಿಲ್ರಿ, ಯಾವುದು ಕಾಟಿಲ್ರಿ. ಮೇನ್ ನನ್ನ ಬೆಳಿ ಸದೃಢ ಮತ್ತು ಇಳುವರಿ ಹೆಚ್ಚು ಬರಲು ಕಾರಣ ಅಂದ್ರೆ ಅದ್ರ ಡೈಮಂಡ್ ಜಾಲಿ ಅಂತ ಹೇಳ್ಬೋದು. ಕಾರಣ ಒಳಗೆ ಏನೂ ಹೋಗಂಗಿಲ್ಲ ಸರ್, ಏನು ಹೋಗಕ್ ಸಾಧ್ಯ ಇಲ್ಲ, ಏನು ಒಳಗೆ ಹೋಗಕ್ ಸಾಧ್ಯ ಇಲ್ಲ. ಹಿಂಗಾಗಿ ನನ್ನ ಬೆಳಿ ದ್ವಿಗುಣ ಆಗಕ್ ಸಾಧ್ಯ ಅಂದ್ರೆ ಅದ್ರ ಡೈಮಂಡ್ ಜಾಲಿನೂ ಅಂತ ಹೇಳ್ಬೋದು ಈ ಸಂದರ್ಭ. ಸುತ್ತಮುತ್ತಲು ಓಡಾಡ್ಕೊಂಡಿರ್ತಾವ ಮತ್ತೆ ಸುತ್ತಮುತ್ತ ಮಾಡಲಾರದವ್ರ ಹೊಲಕ್ಕೆ ಹೋಗಿರ್ತ ಸರ್. ಅದರಿಂದ ನಿಮಗೇನಾದ್ರೂ ತೊಂದರೆ ಏನಾದ್ರೂ ಆಗ್ತಾ ಇದೇನಾ? ಮೊದಲಿತ್ತು ಸರ್ ತೊಂದರೆ, ಬಹಳ ಕಾಟಿತ್ತು. ಕಾಟ ತಾಳಲಾರದಕ್ಕೆ ಅದ್ರ ಡೈಮಂಡ್ ಜಾಲಿ ಮಾಡಿಸ್ಬಿಟ್ಟು. ಈಗ ಸಂಪೂರ್ಣವಾಗಿ ನೀವು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದೀರಿ? 80% ಸಾವಯವ ಸರ್. ಒಂದು 10-20% ಅಷ್ಟೇ DAP, ಯೂರಿಯಾ, ಸಲ್ಫರ್, ಮೆಗ್ನೀಸಿಯಂ, ಜಿಂಕ್, ಬೋರಾನ್ ಇಂತ ಹಾಕಿದ್ರೆ ಅದು ಕಲಂಗಡಿ ಬರ್ತದೆ ಸರ್. ಫುಲ್ ಸಾವಯವ ಸರ್ ಅಂತೂ ನೋಡ್ಯಾರ ನಮ್ಮ ಡಾಕ್ಟರ್ ರಾಜು ತೆಗ್ಗಳಿ KVK ಕಲಬುರಗಿ ಅವರು. ಸಾವಯವದಾಗ ಬೆಳಿತೀವಿ, ಫಸ್ಟ್ ಕ್ಲಾಸ್ ಅದ. ನಿಂದು ಏನು ಬೆಳಿ ಬೆಳೆದ್ರು ಒಂದಿನ 2 ದಿನ ಕೀಪಿಂಗ್ ಕ್ವಾಲಿಟಿ ಅದ, ರುಚಿಕರ ಅದ. ನಮ್ಮ ಜೀವನಿಗೆ ಸರ್ ಸಹಾಯಕ ಕೃಷಿ ನಿರ್ದೇಶಕರು ಏನಾರ ADO ನಿನ್ನ ಉಳ್ಳಾಗಡ್ಡಿಯ ಪಲ್ಲೆ ರುಚಿ ನಂಬಲ್ಲಿ ಹಿನಾತನ ನಾ ಉಳ್ಳಾಗಡ್ಡಿನೇ ಊಟ ಮಾಡಿಲ್ಲ ಅಂತ ಹೇಳ್ತಾರ ಅವ್ರು. ಕಾರಣ ಏನಪ್ಪ ಅಂದ್ರೆ ಸಾವಯವ ಸರ್, ಫುಲ್ ಸಾವಯವ. ಅವ್ರು ನೋಡ್ಯಾರ ಬಂದ ತೋಟಕ್ರಿ, ಏನೇನು ಹಾಕಿದ್ ನೋಡಮ್ ಟೆಸ್ಟಿಂಗ್ ಅಂತೇಳಿ. ಸಾವಯವದಾಗ ಇದ್ದ ಸಲುವಾಗಿ ನಿನ್ ಕ್ವಾಲಿಟಿ ಚಲೋ ಅದ ಅಂತ ಹೇಳ್ಯಾರ ಸರ್. ಬಹಳ ಸಂತೋಷ ಆಗ್ತದ ತಾವು ಇಷ್ಟು ಪ್ರಯತ್ನ ಮಾಡಿ ಒಳ್ಳೆ ಒಂದು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿಕೊಂಡು ನಿಮ್ಮ ಸಮಯ ಶ್ರಮ ಕೂಡ ನೀವು ಉಳಿಸಿಕೊಂಡು ಕೆಲಸ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ಇರುವಂತಹ ಸಂಪನ್ಮೂಲಗಳನ್ನ ಸಹಿತ ಬಹಳ ಪರಿಣಾಮಕಾರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ. ಈಗ 1 ವರ್ಷ ತಮಗೆ ಸಾಕಷ್ಟು ಆದಾಯ ಮೇಲಿನ ಮೇಲೆ ಬಂದೇ ಬರ್ತಾ ಇದೆ. 1 ವರ್ಷಕ್ಕೆ ಇಷ್ಟು ಜಮೀನಿಂದ ತಮಗೆ ಎಷ್ಟು ಆದಾಯ ಬರ್ತದ ಸರಾಸರಿಯಾಗಿ? ಸರಾಸರಿಯಾಗಿ ಸರ್ ನನಗೆ 9-10 ಲಕ್ಷ ರೂಪಾಯಿ ಕಬ್ಬಿನ ಪಟ್ಟಿ ಬರ್ತದೆ ಸರ್. ಜೀರೋ ಮೇಂಟೆನೆನ್ಸ್. ಕಾರಣ ಜೀರೋ ಮೇಂಟೆನೆನ್ಸ್ ಇಲ್ಲದೆ ಹ್ಯಾಂಗ್ ಬರ್ತದ ಅಂತಾರೆ. ನಮ್ಮ ಹತ್ರ ಸಿಗ ಎರೆಹುಳ ಗೊಬ್ಬರ, ಡಿಕಂಪೋಸರ್, ಆಮೇಲೆ ಸುಡ್ಲಾರ್ದಂಗ ಅದು ಒಳ್ಳೆ ರೂಟಿವೇಟರ್ ಹೊಡಿಸಿ ದ್ವಿಗುಣ ಮಾಡೋದು. ಅಲ್ಲೇ ದ್ವಿಗುಣ ಆಗ್ಯದ ನನಗೆ ಭೂಮಿ ರೀ. ಅಲ್ಲೇ ಈಲ್ಡ್ನು ದ್ವಿಗುಣ ಆಗ್ಯದ್ರಿ. 30 ಬರೋದು ಈಗ 60-65 ತಂದಿ ತಂದು ನಾನೇ ನಿಂದ್ರಿ. ಇನ್ನು ಹೆಚ್ಚು ಮಾಡ್ಬೇಕಂತ ಅನಿಸ್ತದ? ಹೆಚ್ಚು ಮಾಡ್ಬೇಕಂತ ಖುಷಿನದ ಸರ್. ಅದಕ್ಕೆ ಏನ್ ಬೇಕಪ್ಪ ಅಂದ್ರೆ ಆಕಳ ಸಗಣಿ ಇದು ಇತ್ತಂದ್ರೆ ಇನ್ನೂ ದ್ವಿಗುಣ ಮಾಡಿಸಬಹುದು. ಯಾಕಂತಂದ್ರೆ ಈಗ ನಾವು ನೋಡ್ತಾ ಇದೀವಿ 100 ಟನ್ ಬೆಳೆಗಾರರು ನಮಗೆ ಸಾಮಾನ್ಯವಾಗಿ ಸಿಗ್ತಾ ಇದ್ದಾರೆ, 100ಕ್ಕಿಂತ ಹೆಚ್ಚು ಬೆಳೆಯುವಂತವ್ರು. ಅದ್ರ ಕಡೆ ನಿಮ್ಗೆ ಗುರಿ ಅದ? ಅದ ಸರ್, 100% ಅದ್ರ ಕಡೆ ಏಮ್ ಇಟ್ಕೊಂಡೇ ನಿಂತೀವಿ ಸರ್. ಅಡ್ಡಿ ಇಲ್ಲ, ಈಗ ಕಬ್ಬಿನಿಂದ ನಿಮಗೆ 9-10 ಲಕ್ಷ ಬರ್ತದೆ, ಮತ್ತು ಉಳಿದ ಬೆಳೆಗಳಿಂದ ಕೂಡ ಸಾಕಷ್ಟು ಆದಾಯ. ಕಲ್ಲಂಗಡಿ ಇದೆ ಸರ್, ಕರ್ಬೂಜದಲ್ರಿ. 5 ಎಕರೆ ಅದು ಮಾಡಿದೆ ಅಂದ್ರೆ ಪ್ರತಿ 2 ಮಂತಿಗೊಮ್ಮೆ ಕಲ್ಲಂಗಡಿ ಬರ್ತಾರೆ. ಅದು 2 ಮಂತಿಗೆ ಇಲ್ಲಿ ಬಂದಂದ್ರೆ ಮತ್ತೆ 2 ಮಂತಿನಟ್ಟಿಗೆ ಬರಟ್ಟಿಗೆ ಅಲ್ಲೊಂದು ಮತ್ತೊಂದು ರೆಡಿ ಮಾಡಿರ್ತೀನಿ ಪ್ಲಾಟ್ ಸರ್. ಅದ್ರೊಳಗೆ ಹಂಗೆ ಚೆಂಡು ಇರ್ತದ್ರಿ, ಚೆಂಡು ರೊಕ್ಕನು ಬರ್ಬೇಕು, ಹಂಗೆ ದಿನ ಬರ್ಬೇಕು ಚೆಂಡು ರೊಕ್ಕ ರೀ. ಕಾಯಿಪಲ್ಯದ ಕೂಡ ಬರ್ತಾವ ನಿಮ್ಗೆ? ಕಾಯಿಪಲ್ಯ ರೊಕ್ಕನು ದಿನ ಬರ್ಬೇಕ್ರಿ, ಮನೆಗೆ ಊಟ ಮಾಡ್ಬೇಕ್ರಿ ತರಕಾರಿ. ಮತ್ತೆ ಮಾರ್ಕೆಟ್ ಹೆಂಗ್ ಮಾಡ್ತೀರಿ, ಹೋಗುದು ಬರುದು ಯಾರು ಮಾಡ್ತಾರೆ? ನಾನಂತೂ ಒಂದೇ ದಿನ ಮಾರ್ಕೆಟ್ ಹೋಗಲ್ಲ ಸರ್. ನಮ್ಮ ಊರಾಗ ಒಬ್ಬ ಆಟೋ ಮನುಷ್ಯನರಿ, ನಾವು ಕಡದ ಆಟೋಕ್ ಹಾಕದೇವ್ ಅಂದ್ರೆ ಸೀದಾ ಮಾರ್ಕೆಟ್ಗೆ ಒಯ್ದು ಅವನೇ ಹಚ್ಚರಿ, ಇಷ್ಟು ಪಟ್ಟಿ ಆಗ್ಯದ ನೋಡ್ರಿ ಅಂತ ಹೇಳಿ ಅವನೇ ಬರ್ತಾನ. ನಾವು ಮಾರ್ಕೆಟ್ಗೆ ಹೋದೇವ್ ಅಂದ್ರೆ ಅಲ್ಲಿ ನಮ್ಮ ವ್ಯವಸಾಯ ಖರಾಬ್ ಆಗ್ತದೆ ಸರ್. ಹಿಂಗಾಗಿ ಮಾರ್ಕೆಟ್ಗೆ ಹೋಗಲ್ಲ. ಕಡದ ನಾವು ಪ್ಯಾಕ್ ಮಾಡಿ ಕಳಿಸ್ತೀವ್ರಿ, ಇಷ್ಟಕ್ಕೆ ಮಾರ್ಯಾದಂತ ನಿಯತವಾಗಿ ಹೇಳ್ಬಿಡ್ತಾರಪ್ಪ. ಅಂದ್ರೆ ಒಟ್ಟೆ ನಿಮ್ಮ ವಿಶ್ವಾಸದ ಮೇಲೆ ಈ ಕೆಲಸ ನಡೀತಾ ಇದೆ ಅಂತ. ನಿಮಗೆ ಇದ್ರೊಳಗೆ ಏನು ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆಗಳು ಏನಿಲ್ಲ ಸರ್? ನಮ್ಮದು ಕಮ್ಮಿ ಮಾರದ್ರ ಅಂದ್ರೆ ನಾವು ಮತ್ತೊಬ್ಬರಿಗೆ ಹಚ್ಚಿ ಕೇಳ್ತೀವಿ ಓನರ್, ನಮ್ದು ಯಾಕೆ ಇಷ್ಟು ಕಮ್ಮಿ ಮಾಡೀರಿ ಅಲ್ಲಿ ಆ ಓನರ್ ಹತ್ರ ಅಷ್ಟು ಮಾರ್ಯಾದಲ್ಲ ಅಂದ್ರೆ ಇಲ್ಲಿ ಸರ್ ಸ್ವಲ್ಪ ನಿಮ್ದು ಡ್ಯಾಮೇಜ್ ಆಗಿತ್ತು ಅದಕ್ಕೆ ಹಿಂಗೆ ಮಾರ್ಯಾರ ಅಂತ ಹೇಳ್ತಾರೆ. ಇಲ್ಲಂದ್ರೆ ಅವ್ರಕ್ಕ ನಮಗೆ 10-20-100 ರೂಪಾಯಿ ನಮ್ದು ಹೆಚ್ಚೇ ಮಾರ್ತದ್ರಿ. ಇವತ್ತಿನ ಡೇಟ್ನಾಗ ಗುಲ್ಬರ್ಗದಾಗ 40 ರೂಪಾಯಿ ಚೆಂಡು ಮಾರ್ಯಾದ್ರಿ, ನಾನು 90 ರೂಪಾಯಿ ಮಾರ್ಯಾದ. ಅಂದ್ರೆ ಏನ್ರಿ ಆ ಟೈಪ್ ವೆರೈಟಿ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸಾವಯವ ಗೊಬ್ಬರ, ಎರೆಹುಳ ಗೊಬ್ಬರ. ಅದರಲ್ಲಿಂದ ಧೈರ್ಯವಾಗಿ ಹೇಳಕ್ ನನಗೆ ಇಚ್ಛೆ ಅದ. ಅಂದ್ರೆ ಯಾವ ರೀತಿ ನಾವು ಭೂಮಿಯನ್ನು ನಂಬಿ ಒಕ್ಕಲ್ತನ ಮಾಡಿದ್ರೆ ಅದರೊಳಗೆ ವಿಶೇಷವಾಗಿ ನೀರಾವರಿ ಸೌಲಭ್ಯ ಇತ್ತು ಅಂತಂದ್ರೆ ಅದರ ಒಂದು ಕಥೆನೇ ಬೇರೆ ಆಗ್ತದೆ. ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗೆ ಒಳ್ಳೆ ನೀರಿನ ಸಂಪನ್ಮೂಲ ನಿಮ್ಮ ಕಡೆ ಅದ, ಅದ್ರ ಜೊತೆಗೆ ಸಾಕಷ್ಟು ಜಮೀನು ತಾವು ತಮ್ಮ ರಟ್ಟಿ ಮೇಲೆ ಮಾಡ್ಕೊಂಡಿದ್ದೀರಿ, ಮತ್ತೇನು ಅಗದಿ ಮನಮುಟ್ಟಿ ದುಡಿತಾ ಇದ್ದೀರಿ. ಹಿಂಗಾಗಿ ನಿಮಗೆ ಒಕ್ಕಲ್ತನ ಬಹಳ ಖುಷಿ ಕೊಟ್ಟದಂತ ಹೇಳಿ ನಾನು ತಿಳ್ಕೊತೀನಿ. ಅಗ್ರಿಕಲ್ಚರ್ ಇಸ್ ಬೆಸ್ಟ್ ಪರ್ಪಸ್ ಅಂತ ಹೇಳಕ್ ಕಾರಣ ಏನಪ್ಪ ಅಂದ್ರ ಬಹಳ ಕೃಷಿಯಲ್ಲಿ ಖುಷಿ ಕಂಡ ರೈತ ನಾನು ಅಂದಂಗ. ಬಬಲಾದಿ ಶ್ರೀಗಳು ಹೇಳ್ದಂಗ್ರಿ, ಕೃಷಿ ಮಾಡ್ರಿ, ಕೃಷಿ ಮಾಡಿದ್ರೆ ನಿಮ್ಗೆ ತಾನೇ ಖುಷಿ ಆಗ್ತದ ಅಂತ ಒಂದ್ ಮಾತು ಹೇಳಿರವ್ರಿ. ಅವ್ರು ನಮ್ಮ ತೋಟಕ್ಕೆ ಎರಡ್ ಮೂರು ಸಾರಿ ಅಪ್ಪಾಜಿಯವ್ರು ಬಂದಾರ, ಮಾಗಾವ್ ಕಳ್ಳಿ ಮಠದ ಅಪ್ಪಾಜಿಯವ್ರು ಬಂದಾರ. ಏನ್ ತೊಗರಿ ಬೆಳೆಸಿಲ್ಲಪ್ಪ ನೀ? ತೊಗರಿ ಬೆಳೆಸಿದ ಅವ್ರು ಬಂದ್ ನೋಡಿದಾಗ ನಮ್ಮ ಗುಲ್ಬರ್ಗದ ಏನು ದೂರದರ್ಶನದವ್ರು ಹರಾರಿ, ಅವ್ರು ನಮ್ಮಲ್ಲಿ ತೋಟಕ್ಕೆ ಬಂದು ವಿಡಿಯೋ ಮಾಡ್ಕೊಂಡು ಹೋಗ್ಯಾರಿ. ದಿಲ್ಲಿಲಿಂದ ಕರೆಸಿರಿ, ವಿಡಿಯೋ ಮಾಡ್ಕೊಂಡು ನಮ್ದೆಲ್ಲ ತೋಟದ ಫೋಟೋ ಇಟ್ಟು ತೊಗೊಂಡೋಗ್ಯ. ಆ ವರ್ಷ ಪರ್ ಎಕರೆ 12 ಚೀಲ ಬೆಳೆದಿವಿ ಸರ್. 12 ಚೀಲ ಮೀನ್ಸ್ ಅಂದ್ರೆ 15 ಕ್ವಿಂಟಲ್ ಪರ್ ಎಕರೆ. 15 ಕ್ವಿಂಟಲ್ ಬೆಳೆದ್ರಿ ಪರ್ ಎಕರೆ ತೊಗರಿ ಬೆಳೆದ ರೈತ ನಾನು. 3 ಎಕರೆದಾಗ 36 ಚೀಲ ದೊಡ್ಡೂರಿ. ಒಂದು ಬ್ಯಾಗಿ 125 ಕೆಜಿ ಬರ್ತೈತ್ರಿ. ಅದು ಬಹಳ ಬೆಸ್ಟ್ ಇಳುವರಿ ತೆಗೆದಿದ್ದ. ತೆಗೆದ ಸಲುವಾಗಿ ದೂರದರ್ಶನ್ ಚಾನಲ್ದವ್ರು ಬಂದು ಇದು ಮಾಡ್ಕೊಂಡೋಗ್ರಿ. ಅದಕ್ಕೆ ಕಾರಣಕರ್ತರಪ್ಪ ಅಂದ್ರೆ ನಮ್ಮ ರಾಜ ತೆಗ್ಗಾಳಿ ಸಾಹೇಬರು ಅಂತ ಹೇಳ್ಬೋದು. ತೊಗರಿಯನ್ನ ನಾಟಿ ಮಾಡಿದ್ರು, ಊರಿಸಿದ್ರು. ಊರಿಸಿವಿ ಸರ್, ಊರಿಸಿದ್ರಿ. ಸಾಲದಿಂದ ಸಾಲಕ್ಕೆ 10 ಫೀಟ್ ರೀ. ಆಮೇಲೆ ಗಿಡದಲ್ಲಿಂದ ಗಿಡಕ್ಕೆ 1.5 ಫೀಟ್ ಇಟ್ಟು ಊರಿಸಿದ ಸರ್. ಊರಿಸಿ ಡ್ರಿಪ್ ಮೇಲೆ ಮಾಡಿಸಿದಾರೆ. ಹೈಯೆಸ್ಟ್ ಇಳುವರಿ ತಂದಿದ್ದಾರೆ. ಅದು ತೊಗರಿ ಎಲ್ಲ ತೆಗೆದು ಈಗೇನು ಮಾಡಿವಿ, 6,000-5,000 ಮಾರ್ಲತ್ತ ಅಂತೇಳಿ ಕಬ್ಬಿಗೆ ಬಂದಿವ್ರಿ. ಕಬ್ಬಿನ ಮುಕ್ತ ಆಗ್ಕೋತ ಹಾಕೋತ ಬರಂಗದ ಅಂತೇಳಿ ಮತ್ತೆ ಕಲ್ಲಂಗಡಿ, ಕರ್ಬೂಜ ಹಿಂಗ್ ವೆರೈಟಿ ವೆರೈಟಿ ವೆರೈಟಿ ಹುಡುಕೋತ ನಡೆದಿವಿ ನೋಡಿ ಸರ್. ಅಂದ್ರೆ ಹೊಸದ್ರದ ಅನ್ವೇಷಣೆ ಒಳಗೆ ಇರ್ತೀರಿ ನೀವು? ಹೊಸದ ಯಾವ್ದು ನಮಗ ಆದಾಯ ಹೆಚ್ಚಿ ಕೊಡಬಹುದು ಅಂತ ಹೇಳಿ ಲೆಕ್ಕ ಹಾಕಿ ಮಾರ್ಕೆಟ್ ಅಧ್ಯಯನ ಮಾಡ್ತೀರಿ, ಸ್ಟಡಿ ಮಾಡ್ತೀರಿ? ಮಾರ್ಕೆಟ್ ಅಧ್ಯಯನ ಮಾಡ್ತೀವಿ. ಹೈದರಾಬಾದ್ ಏನ್ ನಡ್ದದ, ಬೆಂಗಳೂರು ಏನ್ ನಡ್ದದ, ಬಾಂಬೆ ಏನ್ ನಡ್ದದ, ಗುಜರಾತ್ ಏನ್ ನಡ್ದದ, ಕಲಂಗಡಿ ಬಗ್ಗೆ ಚಿಂತನೆ ಮಾಡ್ತೀವಿ ಸರ್. ಅಲ್ಲೆಲ್ಲ ವ್ಯಾಪಾರಿಗಳ ಹತ್ರ ಓಸು ವ್ಯಾಪಾರಿಗಳ ನಂಬರ್ ಇಟ್ಕೊಂಡಿವ್ರಿ. ನಿಮ್ ಹತ್ರ ಏನ್ ಮಾಡಿ ತೋಲತ್ತೀರಿ ಮಾಲ, ನಂಬಲ್ಲಿ ಹಿಂಗ್ ಮಾಲ್ ಅದ, ಕಲಬೂಜ್ ಅದ, ಕಲಂಗಡಿ ಅದ, ನನ್ನ ಮಾಲ್ ಈಗ ಆಲ್ರೆಡಿ ಬಂದದ ಅಂತೇಳಿ ಎಲ್ಲರಿಗೆ ವ್ಯಾಪಾರಿಗಳ ನಂಬರ್ ನಾವು ಇಟ್ಕೊಂಡಿವ್ರಿ. ಎಲ್ಲರೂ ಕೂಡ ಕಾಂಟ್ಯಾಕ್ಟ್ನಾಗ ಇರ್ತೀನಿ ಡೈಲಿ ರೀ. ಯಾವ ಸಮಯದಾಗ ರೇಟ್ ಹೆಂಗ್ ಬರ್ತಂತ ಕೇಳ್ಕೊತ ಇರ್ತೀವಿ. ಮುಂಜಾಗ್ರತೆ ಕ್ರಮ ವಹಿಸ್ತೀನಿ. ಬಹಳ ಸಂತೋಷ. ಆತ್ಮೀಯರೇ, ರೇವಣ ಸಿದ್ದಪ್ಪ ಸಿದ್ದ ಮಾಲ್ಗೋಳ ಅವ್ರ ನಂಬರ್ ನಾನು ಹೇಳ್ತೀನಿ. ಅವರ ಅನುಭವಗಳನ್ನ ಈ ನಂಬರ್ ತಾವು ಡಯಲ್ ಮಾಡಿ ಪಡ್ಕೊಳ್ಬಹುದು, ಅವ್ರ ಜೊತೆಗೆ ಮಾತಾಡಬಹುದು. 9026-25-62-39 ಈ ನಂಬರ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೇದು ರೇವಣ ಸಿದ್ದಪ್ಪ ಬಸವರಾಜ್ ಸಿದ್ದ ಮಾಲ್ಗೋಳವರೇ, ಬಹಳ ಸಂತೋಷ ಆಯಿತು, ಬಹಳ ಖುಷಿ ಆಯಿತು ತಮ್ಮ ಜೊತೆಗೆ ಮಾತಾಡಿ ತಮ್ಮ ಅನುಭವಗಳನ್ನು ಕೇಳಿ. ನಾವು ನಿಜವಾಗಿ ಅನ್ಕೊಂಡಿದ್ವಿ ಮೊದಲೇ ಈ ಕಾರ್ಯಕ್ರಮ ಶುರುವಾಗೋದಕ್ಕಿಂತ ಮೊದಲ ತಮ್ಮಿಂದ ಸಾಕಷ್ಟು ಪಾಠಗಳನ್ನು ನಮ್ಮ ಯುವ ರೈತರು ಕಲಿಬಹುದು ಅಂಥೇಳಿ. ಇದನ್ನು ಕೇಳಿದವರಿಗೆ ನಿಜವಾಗಿಯೂ ಒಂದು ಒಳ್ಳೆ ಅನುಭವ ಸಿಕ್ಕಿರ್ತದೆ ಅಂಥೇಳಿ ನಾವು ಭಾವಿಸ್ತೀವಿ. ಒಳ್ಳೆ ಸ್ಫೂರ್ತಿ ಕೂಡ ಅವರಿಗೆ ತಮ್ಮಿಂದ ಸಿಕ್ಕಿರಬಹುದು ಅಂಥೇಳಿ ಭಾವಿಸ್ತೀವಿ. ಕೃಷಿ ಮಾಡಿ ಖುಷಿ ಕಂಡಂತಹ ಏನು ರೈತ ಅಂತ ತಾವು ಹೇಳ್ತಾ ಇದ್ದಿರಲ್ಲ, ಬಹಳ ಅಪರೂಪದ ರೈತರು ನಮಗೆ ನೋಡೋದಕ್ಕೆ ಸಿಗ್ತಾರ, ಖುಷಿ ಕಂಡಂತಹ ರೈತರು. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಕೃಷಿ ಅನ್ನುವಂಥ ವೃತ್ತಿ ಏನದ ಬಹಳ ಸಂಕಷ್ಟಕ್ಕೆ ಒಳಗಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅಂತಹ ಸಂದರ್ಭದೊಳಗೆ ಯಾವ ರೀತಿ ತಾವು ನಿರ್ವಹಣೆ ಮಾಡ್ತಾ ಇದ್ದೀರಿ, ನಷ್ಟ ಇರಲಾರದೆ ಸಾವಯವ ಕೃಷಿ ಮಾಡ್ಕೋತ ಯಾವ ರೀತಿ ಗ್ರಾಹಕರಿಗೆ ಕೂಡ ಒಳ್ಳೆಯ ಒಂದು ಆಹಾರವನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಸಹಿತ ತಮ್ಮಿಂದ ಒಳ್ಳೆ ಆಹಾರ ಗ್ರಾಹಕರಿಗೆ ತಲುಪುವಂಗ ಆಗಲಿ, ಒಳ್ಳೆ ಒಂದು ಕೃಷಿ ತಮ್ಮಿಂದ ಜನ ಕೂಡ ನೋಡಿ ಕಲೀಲಿ ಅಂತ ಹೇಳಿ ಹಾರೈಸ್ತಾ ಇಲ್ಲಿ ತನಕ ತಾವು ಬಂದು ನಮ್ಮ ಎಲ್ಲ ರೈತರಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ತಂಗಿ ಕಣ್ಣೀರನ ಸುರಸುತಾ ಹೋಗುವೆಯಾ ತಂಗಿ ಕಣ್ಣೀರನ ಸುರಸುತಾ ಹೋಗುವೆಯಾ ಗಂಡನ ಮನೆಯನ ಬಾಳನು ಬೆಳಗಲು ಗಂಡನ ಮನೆಯನ ಬಾಳನು ಬೆಳಗಲು ಹೋಗುವೆಯಾ ನೀ ಹೋಗುವೆಯಾ ಹೋಗುವೆಯಾ ತಂಗಿ ಕಣ್ಣೀರನ್ನ ಸುರಸುತಾ ಹೋಗುವೆಯಾ ಹೋಗುವೆಯಾ ತಂಗಿ ಕಣ್ಣೀರನ್ನ ಸುರಸುತಾ ಅಕ್ಕರೆ ತಂಗಿ ತೊಟ್ಟಿಲಲ್ಲಿ ತೂಗಿ ಮುದ್ದಾಗಿ ಬೆಳೆಸಿದ್ದೆ ಅಕ್ಕರೆ ತಂಗಿ ತೊಟ್ಟಿಲಲ್ಲಿ ತೂಗಿ ಮುದ್ದಾಗಿ ಬೆಳೆಸಿದ್ದೆ